ಬೆಳೆ ಕಾಫಿ ಇದೆ, ಒಳ್ಳೆ ಮೆಣಸು, ಬಾಳೆ, ಕಿತ್ತಾಳೆ. ಗದ್ದೆ ಮೊದಲಿತ್ತು, ಅದು ಲ್ಯಾಂಡ್ ಸ್ಲೈಡ್ ಆಗಿ ಎಲ್ಲ ಹೋಯ್ತು. ಈಗ ಬರೀ ಕಾಫಿ ಮತ್ತೆ 3 ವರ್ಷದಿಂದ ಜೇನು ಕೃಷಿ ಮಾಡ್ತಾ ಇದ್ದೀನಿ. ನನಗೆ ಈ ವರ್ಷ ಒಳ್ಳೆ ಲಾಭ ಸಿಕ್ಕಿದೆ, ಜೇನು ಕೃಷಿಯಲ್ಲಿ ಒಳ್ಳೆ ಜೇನು ಸಿಕ್ಕಿದೆ ನನಗೆ. ಅದರಿಂದ ಜೇನು ಕೃಷಿ ಮಾಡಬಹುದು ಅಂತೇಳಿ ನನಗೆ ಚೆನ್ನಾಗಿ ಅನುಭವ ಆಗಿದೆ ಇಲ್ಲಿ. 3 ವರ್ಷದ ಮುಂದೆ ಎಲ್ಲ ಅಷ್ಟು ಇತ್ತಿಲ್ಲ, 2-3 ಪೆಟ್ಟಿಗೆ ಇಟ್ಟುಕೊಂಡು ಮನೆ ಸ್ವಂತ ಖರ್ಚಿಗೆ ಮಾಡಿಕೊಂಡು ಹೋಗ್ತಾ ಇದ್ದೆ. 3 ವರ್ಷದಿಂದ ಈ ಕಡೆ 40 ಪೆಟ್ಟಿಗೆ ಇಟ್ಟು ಕೃಷಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಈ ವರ್ಷ ಒಳ್ಳೆ ಇಳುವರಿ ಸಿಕ್ಕಿದೆ ನನಗೆ. ಜನರಿಗೂ ಹೇಳ್ತಾ ಇದ್ದೀನಿ, ಕೃಷಿ ಮಾಡಿ ಲಾಭ ಸಿಗುತ್ತೆ, ಇದಕ್ಕಾಗಿ ಟೈಮ್ ಬೇಕು ಅಂತಿಲ್ಲ, ಬಿಡುವಿನ ಟೈಮಲ್ಲಿ ಮಾಡಿಕೊಂಡು ಕೃಷಿ ಮಾಡಬಹುದು, ಸಂಪಾದನೆಯನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಈಗ 3 ವರ್ಷಗಳಿಂದ ನೀವು ಜೇನು ಸಾಕಾಣಿಕೆಯಲ್ಲಿ ಚೆನ್ನಾಗಿ ತೊಡಸ್ಕೊಂಡಿದ್ರಿ. ಈ ಹಿಂದೆ ನಿಮಗೆ ಈ ವಿಚಾರದ ಬಗ್ಗೆ ಯಾಕೆ ಆಸಕ್ತಿ ಮೂಡಲಿಲ್ಲ, ಅಥವಾ ಯಾಕೆ ಹೆಚ್ಚು ಜೇನು ಪೆಟ್ಟಿಗೆಗಳನ್ನ ಇಟ್ಕೊಳ್ಳಿಲ್ಲ? ನಮಗೆ ಅಂತ ಹೇಳಿದ್ರೆ ಸ್ವಲ್ಪ ಹಣದ ತೊಂದರೆ ಇತ್ತು, ಜೇನು ಪೆಟ್ಟಿಗೆ ಇಟ್ಕೊಳ್ಳಕ್ಕೆ ಮತ್ತೆ ಜೇನು ಗೂಡು ಸಂಗ್ರಹಿಸಲು ಸ್ವಲ್ಪ ಕಷ್ಟ ಆಗ್ತಿತ್ತು. ಬೆಂಗಳೂರಿಂದ ಅಪೂರ್ವ ಅಂತ ಹೇಳುವವರು ನಮಗೆ ಸ್ವಲ್ಪ ಪೆಟ್ಟಿಗೆಯನ್ನು ಸಹಾಯ ಮಾಡಿದ್ದಾರೆ, ಮತ್ತೆ ಗೂಡನ್ನು ಸಮೇತ ಅವರೇ ಕೊಟ್ಟಿದ್ದಾರೆ. ಅದರಿಂದ ಅನುಕೂಲನು ಜಾಸ್ತಿ ಆಯ್ತು, ಬೆಳೆಸಬಹುದು ಮಾಡಬಹುದು ಅಂತೇಳಿ. ಪೆಟ್ಟಿಗೆ ಕೊಟ್ಟ ಮೇಲೆ ನಾವು ಚೆನ್ನಾಗಿ ಕೃಷಿಗೆ ತೊಡಸ್ಕೊಂಡಿದೀವಿ. ಎಷ್ಟು ಪೆಟ್ಟಿಗೆಗಳನ್ನ ಕೊಟ್ಟರು, ಅದನ್ನ ಹಾಗೆ ಕೊಟ್ಟು ಹೋಗಿದ್ದೀರಾ ಅಥವಾ ಏನಾದರೂ ರಿಯಾಯಿತಿಯಲ್ಲಿ ನೀವು ಪಡ್ಕೊಂಡಿದ್ದೀರಾ? ಇಲ್ಲ, ಲ್ಯಾಂಡ್ ಸ್ಲೈಡ್ ಆದ ಟೈಮಲ್ಲಿ ಸಹಾಯಕ್ಕಾಗಿ ಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರದಿಂದ ಸಬ್ಸಿಡಿ ಏನೋ ಸಿಕ್ಕಿದೆ, ಆದ್ರೆ ಅವರು ನಮಗೆ ಕೊಟ್ಟಿದ್ದು ಮಾತ್ರ ಉಚಿತವಾಗಿ ಕೊಟ್ಟಿದ್ದಾರೆ. ಅವರು 40 ಪೆಟ್ಟಿಗೆಗಳನ್ನು ಕೊಟ್ಟಿದ್ದಾರೆ. 40 ಪೆಟ್ಟಿಗೆಗಳನ್ನ ನೀವು ಉಚಿತವಾಗಿ ಪಡ್ಕೊಂಡಿದ್ದು, ಕಾಣಿಕೆಯಾಗಿ ಪಡೆದಿದ್ದು ಒಂದ್ ರೀತಿಯಲ್ಲಿ ಒಳ್ಳೇದೆ. ಹಾಲಿ ಅದರ ವೆಚ್ಚವನ್ನ ನೋಡ್ಕೊಂಡ್ರೆ ಒಂದೊಂದಕ್ಕೆ 2,500 ರೂಪಾಯಿ ಇಟ್ಕೊಂಡ್ರು 1,00,000 ರೂಪಾಯಿ ಆಗ್ತದೆ. ಹೇಗಿದೆ ಇಲ್ಲಿ ಜೇನು ಸಾಕಾಣಿಕೆಗೆ ಅವಕಾಶಗಳು? ಜೇನು ಸಾಕಾಣಿಕೆಗೆ ಒಳ್ಳೆ ಅವಕಾಶ, ಇಲ್ಲಿ ಸುತ್ತು ಕಾಡು ಇರೋದ್ರಿಂದ ಒಳ್ಳೆ ಮರ ಹೂ ಸಿಗುತ್ತೆ, ಮಕರಂದ ಸಿಗುತ್ತೆ, ಶೀಘ್ರದಲ್ಲೇ ಜೇನು ಆಗುತ್ತೆ. ಆದ್ರೆ ಮಳೆಗಾಲದಲ್ಲಿ ನೋಡ್ಕೊಳ್ಳೋ ಕಷ್ಟ ಅಂತಷ್ಟೇ, ಜೋರು ಮಳೆ ಇರೋದ್ರಿಂದ. ಬೇರೆ ಟೈಮಲ್ಲಿ ತೊಂದರೆ ಇಲ್ಲ, ಸಾಕಣೆ ಸುಲಭದಲ್ಲಿ ಆಗುತ್ತೆ. ಮಳೆಗಾಲದಲ್ಲಿ ಮಾತ್ರ ಅವಕ್ಕೆ ಫೀಡಿಂಗ್ ಮಾಡಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು, ಇಲ್ಲಾಂತ ಹೇಳಿದ್ರೆ ಗೂಡು ಬಿಟ್ಟು ಹೋಗೋ ಸಂಭವ ಜಾಸ್ತಿ ಇರುತ್ತೆ. ಅದರಿಂದ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆಸಕ್ತಿ ವಹಿಸಿ ಅದನ್ನ ಇಟ್ಟುಕೊಂಡ್ರೆ ಡಿಸೆಂಬರ್ದಿಂದ ಸ್ಟಾರ್ಟ್ ಆಗುತ್ತೆ ಜೇನು ತೆಗೆಯಕ್ಕೆ, ಅಲ್ಲಿಂದ ಜೇನು ಇಳುವರಿ ಸಿಗುತ್ತೆ. ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳು ಒಂಥರ ಜೇನಿಗೆ ಕಂಟಕ ಅಂತ ಹೇಳ್ಬೋದು. ಅತಿಯಾದ ಮಳೆ ಜೇನನ್ನ ಹಾಳು ಮಾಡುತ್ತೆ ಅಂತ ಅನ್ಕೊಂಡು ಹೇಳದಿದೆ, ಹೇಗೆ ಕಾಪಾಡ್ಕೊಳ್ತೀರಿ? ಅದಕ್ಕೆ ಸಕ್ಕರೆ ಜೋನಿ ಮಾಡಿ ವಾರಕ್ಕೆ 2 ಸಲ ಕೊಡ್ತೀವಿ. ಈ ಕಡಂಜಗಳದ್ದು ಹಾವಳಿ ಜಾಸ್ತಿ ಇದೆ ಮಳೆಗಾಲದಲ್ಲಿ, ಅದನ್ನ ಕಂಟ್ರೋಲ್ ಮಾಡಬೇಕು. ಗೂಡಿಗೆ ಬಂದು ಫುಲ್ ಅಟ್ಯಾಕ್ ಮಾಡ್ತವೆ ಹುಳುಗಳನ್ನ, ಆಗ ಕೊಲ್ಲಬೇಕು. ಇಲ್ಲಾಂತ ಹೇಳಿದ್ರೆ ಅದಕ್ಕೆ ಒಂದು ನೆಟ್ ಮಾಡಿ ಪೆಟ್ಟಿಗೆದ ಮುಂದ್ಗಡೆಗೆ ಜೋಡಿಸ್ತೀವಿ, ಅದು ಬಂದು ಒಳಗಡೆ ನುಗ್ಗದಾಗೆ. ಆ ಟೈಮಲ್ಲಿ ಎಲ್ಲಾ ಪೆಟ್ಟಿಗೆನು ನೋಡ್ತಾ ಹೋಗುವಾಗ ಕಡ್ಜಗಳು ಸಿಕ್ಕಿದ್ರೆ ಕೊಂದಾಕ್ತಿವಿ. ಅದನ್ನು ಹೇಗೆ ಕೊಂದಾಕ್ತಿರಿ? ಒಂದು ಬ್ಯಾಟಲ್ಲಿ ಹೊಡೆದುಕೊಳ್ತೀವಿ, ಇಲ್ಲಾದ್ರೆ ಹಲಗೆಗಳು ಪೀಸ್ ಇರ್ತದೆ ಅದನ್ನ ಅದರ ಮೇಲೆ ಇಟ್ಟು ಪಂಕೋದ್ರಿಂದ ಅದು ಸಾಯ್ತವೆ. ಹೆಗ್ಗಣಜ ಅಥವಾ ಕಣಜ ಬಿಟ್ರೆ ಇನ್ನು ಬೇರೆದು ಏನ್ ಸಮಸ್ಯೆ ಇದೆ? ಕಣಜದೇ ಸಮಸ್ಯೆ, ಬೇರೆ ಇರುವೆಗಳು. ಇರುವೆಗಳನ್ನ ನಾವು ಗೂಡಿನೊಳಗೆ ಹೋಗದಾಗೆ ನೋಡ್ಕೊಳ್ಬೇಕು, ಅಡಿಯಲ್ಲಿ ಸ್ವಲ್ಪ ಕ್ಲೀನ್ ಆಗಿ ಇಟ್ಟುಕೊಂಡು ಏನು ಹುಳಗಳನ್ನ ಹಿಡಿದು ಹೊರಗಡೆ ಹಾಕ್ತೇವೆ, ಅದು ಗೂಡಿನೊಳಗಡೆ ಹೋಗದಾಗೆ ನಾವು ಅದನ್ನ ಕಾಪಾಡ್ಕೊಳ್ಬೇಕು. ಪೆಟ್ಟಿಗೆಯಲ್ಲಿ ಸಾಕುವ ಜೇನು ಬೇರೆ ಬೇರೆ ಬಗೆಯಲ್ಲಿ ಕಾಣಸಿಗುತ್ತೆ ಅಂತ ಅನ್ಕೊಂಡು ಹೇಳೋದಿದೆ, ಕಪ್ಪು ಹುಳ, ಕಂದು ಹುಳ, ಇನ್ನು ಕಪ್ಪು ಕಂದು ಮಿಶ್ರಿತ ಹುಳ, ಹೀಗೆ ಈ ಜೇನು ನೊಣಗಳು ನಿಮ್ಮಲ್ಲೆಲ್ಲ ಎಂತ ಬಣ್ಣದವು, ಕಪ್ಪ ಕಂದ ಹೇಗೆ? ನಮ್ಮಲ್ಲಿ 2-3 ಬಣ್ಣದಲ್ಲಿ ಬರ್ತದೆ, ಒಂದು ಕಪ್ಪು, ಒಂದು ಸ್ವಲ್ಪ ಬಿಳಿ ಬರ್ತದೆ, ಇನ್ನೊಂದು ಸ್ವಲ್ಪ ಅರಸಿನ ಮಿಶ್ರ ಆಗಿ ಬರುತ್ತೆ. 3 ತರದ ಹುಳಗಳಿದೆ ಇದರಲ್ಲಿ. ಯಾವ್ದು ಬಹಳ ಗಟ್ಟಿ ಕೆಲಸವನ್ನು ಮಾಡ್ತವೆ, ಅಥವಾ ಯಾವ ಹೆಚ್ಚಿಗೆ ಚುಚ್ಚಲಿಕ್ಕೆ ಅಥವಾ ಕಚ್ಚಲಿಕ್ಕೆ ಬರ್ತವೆ, ಯಾವ್ದರಿಂದ ಹೆಚ್ಚಿಗೆ ಜೇನನ್ನ ಪಡಿಬಹುದು? ಕಪ್ಪು ಹುಳ ಸ್ವಲ್ಪ ಚುಚ್ಚೋದು ಜಾಸ್ತಿ, ಮತ್ತೆ ನಮ್ ಲೋಕಲ್ ಗೂಡು ಸಿಗುತ್ತೆ ಅದರಲ್ಲಿ ಇಳುವರಿ ಜಾಸ್ತಿ ಬರುತ್ತೆ, ಒಳ್ಳೆ ಕೆಲಸ ಮಾಡುತ್ತೆ, ಜೇನು ಇಳುವರಿ ಜಾಸ್ತಿ. ನಾವು ಹೊರಗಡೆಯಿಂದ ತಂದ ಗೂಡ ಕೆಲಸದಲ್ಲಿ ಸೋಮಾರಿಗಳು, ಅದು ಕಲರ್ ಎಲ್ಲ ಸ್ವಲ್ಪ ಬೇರೆ ಇರ್ತದೆ, ಅರಿಶಿನ ಮಿಕ್ಸ್ ಆಗಿ ಬರುತ್ತೆ, ಜೇನು ಸ್ವಲ್ಪ ಇಳುವರಿ ಕಮ್ಮಿ ಬರುತ್ತೆ ಅದರಲ್ಲಿ. ಇಲ್ಲಿ ಸಿಗುವಂತ ಗೂಡನ್ನ ಪೆಟ್ಟಿಗೆಗೆ ಹಾಕಿ ಸಾಕಣೆ ಮಾಡ್ತೀವಿ, ಅದರಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ನೀವೆಲ್ಲ ಇಲ್ಲಿ ಗಮನಿಸಿರೋ ರೀತಿಯಲ್ಲಿ ಕಪ್ಪು ಜೇನು ನೊಣಗಳೇ ಹೆಚ್ಚ? ಹೌದು, ಇಲ್ಲಿ ಲೋಕಲ್ ಸಿಕ್ಕೋ ಗೂಡಿನಲ್ಲಿ ಕಪ್ಪು ಹುಳಗಳು ಜಾಸ್ತಿ, ಬಿಳಿ ಮಿಶ್ರಿತ ಹುಳ ಸಿಗುತ್ತೆ ಆದ್ರೆ ಅದು ಕಮ್ಮಿ. ಅಪೂರ್ವ ಅಂತ ಹೇಳಿದ್ರಿ, ಬೆಂಗಳೂರಿನಿಂದ ಬಂದು ಇಲ್ಲಿ 40 ಪೆಟ್ಟಿಗೆಗಳನ್ನ ಜೇನು ನೊಣ ಸಮೇತ ಕೊಟ್ರ ಖಾಲಿ ಪೆಟ್ಟಿಗೆ ಕೊಟ್ಟು ಹೋದ್ರ? ಇಲ್ಲ, ಜೇನು ಹುಳ ಸಮೇತ ಕೊಟ್ಟಿದ್ದಾರೆ ಅವರು ನಮಗೆ. ಅವರು ಕೊಟ್ಟಿದ್ರಿಂದ ನಮಗೀಗ ಅದೇ ಕಂಟಿನ್ಯೂ ಆಗಿ ಒಳ್ಳೆ ಲಾಭನು ಬರ್ತಾ ಇದೆ. ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ನಾವು ಈ ಸಂದರ್ಭದಲ್ಲಿ, ಅವ್ರನ್ನ ಸಹಾಯ ಮಾಡಿ ಹೋಗಿದ್ದಾರೆ. 2018 ಆದ ಅನಾಹುತಕ್ಕೆ ಅನೇಕರು ತತ್ತರಿಸಿ ಹೋದ್ರು. ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರದ ಸಂಘ ಸಂಸ್ಥೆಗಳು ಖಾಸಗಿ ಜನ ಸಹಾಯ ಮಾಡಿದರೆ ಜೇನು ಸಾಕಾಣಿಕೆಗೆ ಪೂರಕವಾಗಿ ನಿಮಗೆ ಪೆಟ್ಟಿಗೆಗಳು ಸಿಕ್ಕಿದ್ದು, ಅದು ಒಣ ಸಮೇತ ಅನುಕೂಲ ಆಯ್ತು. ಈ ಹಿಂದೆಲ್ಲ 2-4 ಜೇನು ಪೆಟ್ಟಿಗೆಗಳನ್ನು ಇಟ್ಕೊಳ್ತಿದ್ರೆ ಹೇಗೆ? ಹೌದು, ಒಂದು 4 ಪೆಟ್ಟಿಗೆಗಳನ್ನು ಇಟ್ಕೊಳ್ತಾ ಇದೆ, ಅದರಲ್ಲಿಯೂ ಒಂದು 2 ಮಾತ್ರ ಹುಳ ಇರ್ತಾ ಇತ್ತು, ನಾ ಬಾಕಿ ಅಷ್ಟು ತಲೆಗೆ ತಗೊಳ್ತಾ ಇತ್ತಿಲ್ಲ. ಪೆಟ್ಟಿಗೆ ಕೊಟ್ಟ ಮೇಲೆ ಅದರಲ್ಲೇ ಅನುಭವ ಜಾಸ್ತಿ ಆಗ್ಬಿಡ್ತು. 40 ಪೆಟ್ಟಿಗೆಗಳಲ್ಲಿ ಕೊಟ್ಟ ಜೇನು ನೊಣಗಳು ಎಲ್ಲವೂ ಅಭಿವೃದ್ಧಿ ಆದ್ವಾ ಅಥವಾ ಏನಾದ್ರೂ ತೊಂದರೆಗಳಿಂದ 1, 2, 4 ತಪ್ಪಿಸಿಕೊಂಡು ಹೋದ್ವಾ ಅಥವಾ ಉಳಿಲಿಲ್ವಾ ಹೇಗೆ? 40 ಈಗ ಒಂದು 10-12 ಹೋಗಿತ್ತು. ನಾನೇ ಪುನಃ ಕಾಡಿನಿಂದ ಈ ಗೂಡುಗಳನ್ನ ಹಿಡಿದು ಪೆಟ್ಟಿಗೆಗೆ ಸೇರಿಸಿ ಅದನ್ನ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀನಿ. 5-6 ಕಮ್ಮಿ ಇದೆ ಈಗ 40. ಒಂದು 34 ಪೆಟ್ಟಿಗೆಯಲ್ಲಿ ಇದೆ. ನೀವು ಕಾಡಿನ ಮಧ್ಯದಲ್ಲಿ ಇದ್ದೀರಿ, ಎಲ್ಲೆಲ್ಲಿ ಸಾಮಾನ್ಯವಾಗಿ ಈ ತುಡುಬೆ ಜೇನು ಅಥವಾ ಪೆಟ್ಟಿಗೆ ಜೇನು ಮನೆ ಮಾಡುತ್ತೆ, ಆಸರೆ ಪಡ್ಕೊಳ್ಳುತ್ತೆ, ಹೇಗೆ ನೀವು ಸಂಗ್ರಹಿಸಿಕೊಂಡ್ರಿ? ಅದು ಸಾಧಾರಣ ಕಾಡಿನಲ್ಲಿ ಬಿದ್ದ ಬೈನೆ ಮರದಲ್ಲಿ ಒಳ್ಳೆ ಜಾಗ ಇರುತ್ತೆ, ಅದರಲ್ಲಿ ಸೇರ್ತದೆ. ಮತ್ತೆ ಮರದ ಪೊಟರೆಗಳಲ್ಲಿ ಇರ್ತವೆ, ನಾವು ಆ ಪೊಟರೆಯನ್ನ ಕುಯ್ದು ಬಿಟ್ಟು ಹುಳ ಸಮೇತ ತೆಗೆದು ಗುಡಿಗೆ ಸೇರಿಸ್ಕೊಳ್ತೀವಿ. ಅಲ್ಲಿಂದ ಆಕೆ ತಿನ್ಲಿಕ್ಕೆ ಫೀಡಿಂಗ್ ಎಲ್ಲ ಮಾಡಿ ಸಾಕೊಂಡು ಮಳೆಗಾಲದಲ್ಲಿ ಅವ್ರನ್ನ ಸಾಕಿ ಡಿಸೆಂಬರ್ ಆಗೋತ್ತಿಗೆ ನಮಗೆ ಅಭಿವೃದ್ಧಿ ಆಗುತ್ತೆ. ಅದು 2018 ನೀವು ಸಾಕ್ತಿದ್ರಿ, ಮೊದಲ ವರ್ಷ ಹೇಗೆ ಅನಿಸ್ತು, ನಂತರದ ವರ್ಷಗಳಲ್ಲಿ ಹೇಗೆ ಹೇಗೆ ಸಾಕ್ತಾ ಇದೆ? ಮೊದಲನೇ ವರ್ಷ ಸ್ವಲ್ಪ ಕಷ್ಟ ಅಂತಾನೆ ಆಯ್ತು, ಯಾಕೆಂತ ಹೇಳಿದ್ರೆ ನಮಗೆ ಅದರದ ಅನುಭವನು ಕಮ್ಮಿ ಇತ್ತು. ಸ್ವಲ್ಪ ಇಟ್ಟುಕೊಂಡು ಮಾಡೋದಕ್ಕೂ ಈ ತುಂಬಾ ಪೆಟ್ಟಿಗೆಗಳನ್ನ ಇಟ್ಟು ನೋಡೋದಕ್ಕೂ ಕಷ್ಟ ಆಗಿತ್ತು ಫಸ್ಟ್ ವರ್ಷ. 2 ಅದು ಹಾಗೇನೆ ರೂಢಿಯಾಗಿ ಈಗ ತೊಂದರೆ ಇಲ್ಲ, ಮಾಡ್ತಾ ಇದ್ದೀನಿ, ಒಳ್ಳೆ ಅನುಭವನು ಆಗಿದೆ ಈಗ. ಇದ್ರ ಬಗ್ಗೆ ಏನಾದ್ರೂ ತರಬೇತಿ ತೆಗೆದುಕೊಂಡ್ರೆ? ಹೌದು, 2 ಈಗ ನಾನೇ ಕೊಡಬಹುದು ಅಂತ ಹೇಳೋ ಮಟ್ಟಿಗೆ ತಿಳ್ಕೊಂಡಿದ್ದೀನಿ ಜೇನು ಸಾಕಾಣಿಕೆಯಲ್ಲಿ. ಹೇಳಿ, ಜೇನು ಸಾಕಾಣಿಕೆ ಮಲೆನಾಡು ಪ್ರದೇಶಗಳಲ್ಲಿ ಪ್ರಶಸ್ತವಾದದ್ದು, ಉಪಯುಕ್ತವಾದದ್ದು. ಜೇನು ಸಾಕಾಣಿಕೆಗೆ ಮೊದಲು ಪೆಟ್ಟಿಗೆಗಳ ಬಂಡವಾಳ ಬಿಟ್ರೆ ಮುಂದೇನು ಬೇಕಾಗ್ಲಿಕ್ಕಿಲ್ಲ, ಏನನ್ಸುತ್ತೆ? ಮುಂದೇನು ಬೇಕಾಗ್ಲಿಕ್ಕಿಲ್ಲ, ನಾವು ಅದನ್ನ ಚಂದಾಗಿ ನೋಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಮಳೆಗಾಲದಲ್ಲಿ ಕಾಟಾಚಾರಕ್ಕೆ ಮಾಡಿ ಹೋದ್ರೆ ಅವು ನಿಲ್ಲೋದಿಲ್ಲ. ನಮಗೆ ನೆಕ್ಸ್ಟ್ ಡಿಸೆಂಬರ್ ಇಂದ ಜೇನು ಸಿಗೋದಿಲ್ಲ, ಅವು ಅಭಿವೃದ್ಧಿ ಆಗೋದೇ ಇಲ್ಲ. ನಾವು ಮಳೆಗಾಲದಲ್ಲಿ ಅದನ್ನ ಪೋಷಣೆ ಮಾಡಿದ್ರೆ ಮಾತ್ರ ನಮಗೆ ಮುಂದೆ ಜೇನು ಸಿಗುತ್ತೆ ಚಂದ. ಡಿಸೆಂಬರ್ ಅಲ್ಲಿ ಒಂದ್ಸಲ ತೆಗಿಬಹುದು ಅಷ್ಟೇ ಜೇನು, ಮತ್ತೆ ಮಾರ್ಚ್ ಇಂದ ಆ ಕಡೆ ಜೇನು ಸಿಗುತ್ತೆ. ಈ ವರ್ಷನು ಚಂದ ಇಳುವರಿ ಸಿಕ್ಕಿದೆ ನನಗೆ, ಒಳ್ಳೆ ಲಾಭನು ಆಗ್ತಾ ಇದೆ, ಮುಂದೇನು ಆಗ್ಬಹುದು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಂತ ನನ್ನ ಅನುಭವ. ಒಂದೊಂದು ಪೆಟ್ಟಿಗೆಗಳಿಂದ ಎಷ್ಟು ತುಪ್ಪ ಪಡೆದಿದ್ರಿ, ಗರಿಷ್ಠ ಅಂತಂದ್ರೆ ಎಷ್ಟು, ಕನಿಷ್ಠ ಅಂತಂದ್ರೆ ಎಷ್ಟು ಸಿಕ್ಕಿದೆ? ಗರಿಷ್ಠ ಅಂತ ಹೇಳಿದ್ರೆ 8 ಬಾಟ್ಲು ವರೆಗೆ ತೆಗ್ದಿದ್ದೀನಿ, ಕಮ್ಮಿ ಅಂತ ಹೇಳಿದ್ರೆ 1-1.5 ಬಾಟ್ಲು ಬಂದಿದೆ. ಅದು ಈಗ ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದರಲ್ಲಿ ಜಾಸ್ತಿ ಬರುತ್ತೆ, ಒಂದರಲ್ಲಿ ಕಮ್ಮಿ ಬರುತ್ತೆ, ಆದ್ರೂ ತೊಂದರೆ ಇಲ್ಲ, ಚೆನ್ನಾಗಿ ಇಳುವರಿ ಬರುತ್ತೆ. ಈ ವರ್ಷ ಮಳೆ ಸ್ವಲ್ಪ ಲೇಟ್ ಆಗಿದ್ರಿಂದ ಒಳ್ಳೆ ಹೂ ಸಿಕ್ಕಿದೆ, ಮಕರಂದ ಎಲ್ಲ ಸಿಕ್ಕಿ ಜೇನು ಆಗಿದೆ. ಮಳೆ ಬಿಟ್ಟಾಗೇನೆ ಪುನಃ ಶುರು ಮಾಡುತ್ತೆ ಜೇನು ಶೇಖರಣೆ ಮಾಡ್ಲಿಕ್ಕೆ. ಮಳೆಗಾಲದಲ್ಲಿ ತಾವು ಹೇಳ್ತಾ ಇದ್ರಿ ಸಕ್ಕರೆ ಪಾಕ ಕೊಟ್ಟು ಕಾಪಾಡ್ಕೋಬೇಕು ಅಂತ ಅನ್ಕೊಂಡು, ಹಾಗೆ ಕಣಜಗಳು ಮಳೆಗಾಲದಲ್ಲೇ ತಾಪತ್ರಯ ಕೊಡ್ತಾವ ಅಥವಾ ಯಾವಾಗ್ಲೂ ತೊಂದರೆ ಮಾಡ್ತಾ ಇರ್ತಾವ? ಇಲ್ಲ, ಕಣಜಗಳು ಯಾವಾಗಲೂ ಮಾಡೋದಿಲ್ಲ, ಮಳೆಗಾಲದಲ್ಲಿ 3 ಮಾತ್ರ ನಮಗೆ ತಾಪತ್ರೆ ಕೊಡೋದು. 3 ಕಳೆದ ಮೇಲೆ ಕಮ್ಮಿ ಆಗ್ತಾ ಬರುತ್ತೆ, ಅಲ್ಲಿ ತನಕ ನಾವು ಕಣಜಗಳನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಈ ಕಡೆ ಸಕ್ಕರೆ ಪಾಕ ಕೊಡ್ತಿರಲ್ಲ, ವಾರಕ್ಕೊಂದ್ಸಾರಿ ಅಥವಾ ವಾರಕ್ಕೆ 2 ಹೇಗೆ, ಎಷ್ಟೆಷ್ಟು ಕೊಡ್ತೀರಿ? ನಾನು ವಾರಕ್ಕೆ 2 ಕೊಡ್ತಾ ಇದ್ದೀನಿ. ವಾರಕ್ಕೆ 2 ಅಂತ ಹೇಳಿದ್ರೆ ಒಂದು 100-125 ಗ್ರಾಮ್ ಒಂದ್ ಸಲಕ್ಕೆ ಕೊಡ್ತೀನಿ ಒಂದು ಪೆಟ್ಟಿಗೆಗೆ. ವಾರಕ್ಕೆ 1 ಕೊಟ್ರು ಆಗುತ್ತೆ, ಅದು ಒಂದು 200 ಅಷ್ಟು ಕೊಡ್ಬೇಕಾಗುತ್ತೆ 1 ಕೊಡೋದಾದ್ರೆ. 200 ಸಕ್ಕರೆಯನ್ನ ಎಷ್ಟು ನೀರಿನ ಜೊತೆ ಬೆರೆಸ್ತೀರಿ? 1:1 ನೀರಿಗೆ ಸಕ್ಕರೆ ಬೆರೆಸ್ತೀವಿ. 200 ಗ್ರಾಮ್ ಅಂತ ಹೇಳಿದ್ರೆ ನಾವು 200 ಗ್ರಾಮ್ ನೀರು ಸಕ್ಕರೆನು ಎರಡನ್ನು ಸೇರಿಸಿ ಜೋನಿ ಮಾಡಿಬಿಟ್ಟು ಅದನ್ನ 200 ಗ್ರಾಮ್ ಕೊಡ್ತೀವಿ ಅಷ್ಟೇ. ಬರೀ ಸಕ್ಕರೆನ 200 ಗ್ರಾಮ್ ಕೊಡಲ್ಲ. ಅಂದ್ರೆ 100 ಗ್ರಾಮ್ ಸಕ್ಕರೆ 100 ಮಿಲಿಲೀಟರ್ ನೀರನ್ನು ಸೇರಿಸ್ತಾರೆ. ಹೌದು, ಅದನ್ನ ಒಂದು ಪೆಟ್ಟಿಗೆಗೆ ಕೊಡ್ತೀವಿ. ವಾರಕ್ಕೆ ಒಂದ್ಸಾರಿ ಅಲ್ಲ ಎರಡ್ ಸಾರಿ ಕೊಟ್ಟರು ತಪ್ಪೇನಿಲ್ಲ ನೀವ್ ಹೇಳೋ ಪ್ರಕಾರ ಅಲ್ವಾ? ಹೌದು, ಎರಡ್ ಸಲ ಕೊಟ್ರೆ ಅದು ತೊಂದರೆ ಇಲ್ಲ. ಮಳೆಗಾಲದಲ್ಲಿ ಹೊರಗಡೆ ಹೋಗೋದಿಲ್ಲ, ಅವಕ್ಕೆ ತಿನ್ಲಿಕ್ಕೆ ಏನ್ ಸಿಗೋದು ಕಷ್ಟ. ಮಳೆಗಾಲದಲ್ಲಿ ಅವು ಗೂಡಲ್ಲೇ ಇರ್ತವೆ. ಗೂಡಿಂದ ಹೊರಗಡೆ ಹೋದ್ರೇನೆ ಅವಕ್ಕೆ ತಿನ್ಲಿಕ್ಕೆ ಸಿಗೋದು. ತಂದು ರಾಣಿಗೂ ಕೊಡ್ಬೇಕು. ಕೆಲಸ ಮಾಡೋ ಹುಳಗಳು ಒಳಗಡೆನು ಸುಮಾರು ಇರ್ತವೆ ಹೊರಗಡೆ ಹೋಗೋದಕ್ಕಿಂತ. ಅದಕ್ಕೂ ಬೇಕು ಸಕ್ಕರೆ ಜೋನಿ. ಆದ್ರಿಂದ 200 ಗ್ರಾಮ್ ಒಂದು ಪೆಟ್ಟಿಗೆಗೆ ಒಂದು ವಾರಕ್ಕೊಂದ್ಸಲ ಕೊಡಬಹುದು. ಡಿಸೆಂಬರ್ ನಿಂದ ಜೇನುತುಪ್ಪ ನಿಮಗೆ ಸಿಗ್ಲಿಕ್ಕೆ ಶುರುವಾಗುತ್ತೆ ಹೇಗೆ? ಡಿಸೆಂಬರ್ ಅಲ್ಲಿ ಒಂದ್ಸಲ ಸಿಗುತ್ತೆ, ಎರಡನೇ ಸಲ ಸಿಕ್ಕೋದು ಕಮ್ಮಿ. ಬೆಳೆದು ಹೂವು ಮತ್ತೆ ಅಂಟೋಳ ಹೂವಲ್ಲಿ ಜಾಸ್ತಿ ಆ ಟೈಮಲ್ಲಿ ಸಿಗೋದು. ಅದು ಆಯುರ್ವೇದಿಕ್ ಅಂತೂ ಹೇಳ್ತಾರೆ, ಈಗ ಅನುಭವ ಇಲ್ಲ. ಆದ್ರೆ ಅದೇ ಟೈಮಲ್ಲಿ ಒಳ್ಳೆ ಇಳುವರಿ ಅಂಟೋಳದ ಹೂವು ಆಗಬೇಕು. ಮತ್ತೆ ಬೆಳೆ ಮಾಡ್ತಾರೆ ಭತ್ತದ್ದು, ಆದ್ರೂ ಈ ಜೇನು ಸಿಗುತ್ತೆ ಡಿಸೆಂಬರ್ ಅಲ್ಲಿ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಲ್ಲಿವರೆಗೂ ಜೇನುತುಪ್ಪವನ್ನ ಪಡಿಬಹುದು. ಯಾವ ಸಂದರ್ಭದಲ್ಲಿ ಹೆಚ್ಚು ಜೇನುತುಪ್ಪ ಸಿಗುತ್ತೆ ನಿಮ್ಮಲ್ಲಿ? ಮಾರ್ಚ್ ಏಪ್ರಿಲ್ ಎರಡು ತಿಂಗಳಲ್ಲಿ ಜಾಸ್ತಿ ಜೇನುತುಪ್ಪ ಸಿಗುವುದು. ಮೇ ಅಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಜೂನ್ ಅಲ್ಲಿ ಇನ್ನು ಸಿಗದೇ ಇಲ್ಲ, ಎಲ್ಲ ಇದ್ದಿದ್ದ ಅದೇ ಕುಡಿದು ಬಿಟ್ಟು ಗೂಡಲ್ಲೇ ಬಾಕಿ ಇರ್ತವೆ. ಈ ಎರಡು ತಿಂಗಳಲ್ಲಿ ಏನಿದ್ರು ಒಂದ್ ರೀತಿಯಲ್ಲಿ ಜೇನುತುಪ್ಪದ ಒಂದು ಸಂಪತ್ತು, ಆ ಸಮಯದಲ್ಲಿ ನಿಮಗೆ ಒಂಥರ ಸುಗ್ಗಿ ಅಲ್ವಾ? ಹೌದು, ಆ ಟೈಮಲ್ಲೇ ನಮಗೆ ಸುಗ್ಗಿ. ಯಾಕೆ ಅಂತ ಹೇಳಿದ್ರೆ ಆ ಕಷ್ಟದ ಟೈಮಲ್ಲಿ ಜೇನುತುಪ್ಪ ಮಾರ್ಬಿಟ್ಟು ನಾವು ಹಣ ಮಾಡಬಹುದು. ಎರಡು ತಿಂಗಳು ಮೂರು ತಿಂಗಳಲ್ಲಿ ನಮಗೆ ಇಳುವರಿ ಸಿಗುತ್ತೆ, ಪ್ರಯೋಜನ ಆಗುತ್ತೆ. ಜೇನು ನೊಣ, ಜೇನು ಮೊಟ್ಟೆ, ಜೇನು ಮರಿಗಳನ್ನ ಮುಟ್ಟಂಗಿಲ್ಲ, ಅಲ್ಲಿನೂ ತುಪ್ಪ ಇರುತ್ತೆ. ನೀವು ಅಲ್ಲಿ ಅದನ್ನು ತಗೊಳ್ತೀರಾ ಅಥವಾ ಮೇಲೆ ಜೇನುತುಪ್ಪದ ಒಂದು ಭಾಗ ಇದೆಯಲ್ಲ, ಜೇನುತುಪ್ಪದ ಚೇಂಬರ್, ಅಲ್ಲಿ ಅದನ್ನ ತಗೊಳ್ತೀರಾ? ಮತ್ತೆ ಎಷ್ಟು ಹನಿ ಚೇಂಬರ್ ಗಳನ್ನು ಇಡ್ತೀರಿ ಮೇಲೆ? ನಾವು ಸದ್ಯಕ್ಕೆ ಈಗ ಒಂದೇ ಚೇಂಬರ್ ಇಡೋದು, ಅದರಲ್ಲಿ 8 ಫ್ರೇಮ್ಗಳು ಬರ್ತದೆ. ಮತ್ತೆ ಮರಿಗಳು ಮಾಡುವಂತ ಕೋಣೆಯಿಂದ ನಾವು ಜೇನು ತೆಗೆಯೋದಿಲ್ಲ. ಮರಿಗಳು ಹೊರಗಡೆ ಬಂದ ಮೇಲೆ ಅವಕ್ಕೆ ತಿನ್ಲಿಕ್ಕೆ ಬೇಕು, ಅದು ಆ ಕೋಣೆಯಲ್ಲಿ ಅವು ಶೇಖರಣೆ ಮಾಡಿ ಇಟ್ಕೊಂಡಿರ್ತವೆ. ಅದನ್ನ ಮರಿಗಳು ತಿಂದು ವಾರ ಬಿಟ್ಟಾದ ಮೇಲೆ ಅದು ಹೊರಗಡೆ ಕೆಲಸಕ್ಕೆ ಹೋಗುತ್ತೆ. ಪುನಃ ಈ ಖಾಲಿಯಾದ ಜೇನನ್ನ ಇವು ಆ ಕೋಣೆಯಲ್ಲಿ ತುಂಬಿಸಿ ಇಟ್ಕೊಳ್ತದೆ. ಪುನಃ ಮೊಟ್ಟೆ ಇಟ್ಟು ಮರಿಗಳಾಗುತ್ತೆ. ಹಾಗೆಯೇ ಅದು ಮುಂದೆ ದೊಡ್ಡದಾಗುತ್ತೆ, ಪುನಃ ಇದನ್ನ ತಿಂದುಬಿಟ್ಟು ನೆಕ್ಸ್ಟ್ ಕೆಲಸಕ್ಕೆ ಹೋಗುತ್ತೆ. ಪುನಃ ಹೊಸದಾಗಿ ಮೊಟ್ಟೆ ಹಾಕಿ ಮರಿಗಳಾಗುವಾಗ ಅವಕ್ಕೆ ಜೇನು ಬೇಕೇ ಬೇಕು ತಿನ್ಲಿಕ್ಕೆ. ಅದರಿಂದ ಅದನ್ನ ತೆಗಿಯಕ್ಕೆ ಹೋಗೋದೇ ಇಲ್ಲ, ಬರೀ ಮೇಲೆಯಿಂದ ಮಾತ್ರ ತೆಗಿತೀವಿ. ಒಂದೇ ಒಂದು ಜೇನುತುಪ್ಪದ ಒಂದು ಕಂಪಾರ್ಟ್ಮೆಂಟ್ ಅನ್ನ ಉಪಯೋಗಿಸಿಕೊಂಡು ಜೇನುತುಪ್ಪ ಸಂಗ್ರಹ ಆಯ್ತು, ಅದನ್ನ ತುಂಬಿತು ಅಂತ ಅನ್ಕೊಂಡು ಗಮನಿಸ್ತಾ ಅದನ್ನು ಪ್ರತ್ಯೇಕ ಮಾಡಿ ಆಮೇಲೆ ಮತ್ತೆ ಅದನ್ನಿಟ್ಟು ಮತ್ತೊಮ್ಮೆ ಜೇನುತುಪ್ಪವನ್ನ ಪಡೀಲಿಕ್ಕೆ ನೀವು ಸಿದ್ಧತೆ ಮಾಡ್ಕೊಳ್ತೀರಿ. ಈಗ ತಾವು ಹೇಳ್ತಾ ಇದ್ರಿ ಮಾರ್ಚ್ ಏಪ್ರಿಲ್ನಲ್ಲಿ ಗರಿಷ್ಠವಾಗಿ ತುಪ್ಪ ಸಿಗುತ್ತೆ, ಒಳ್ಳೆ ತುಪ್ಪದ ಇಳುವರಿ ಲಭಿಸುತ್ತೆ ಅಂತ ಅನ್ಕೊಂಡು ಆ ಸಮಯದಲ್ಲಿ ವಾರಕ್ಕೊಂದ್ಸಾರಿ 15 ದಿನಕ್ಕೊಂದ್ಸಾರಿ ತುಪ್ಪ ತೆಗಿತೀರಾ ಒಂದೊಂದು ಪೆಟ್ಟಿಗೆಯಿಂದ ಮೇಲಿನ ಚೇಂಬರ್ ನ ಬಳಕೆ ಮಾಡಿಕೊಂಡು? ಹೌದು, ನಾವು ಆ ಟೈಮಲ್ಲಿ ಒಂದರಲ್ಲಿ ವಾರಕ್ಕೆ ಒಂದ್ಸಲ ತೆಗಿಬಹುದು. ಅಂತ 15 ದಿವಸಕ್ಕೆ ಒಂದ್ಸಲ ತೆಗಿಬೇಕು, ಇಲ್ಲಾಂತ ಹೇಳಿದ್ರೆ ಅದು ಪುನಃ ಕುಡಿದು ಬಿಟ್ಟು ಎರಡನೇ ಸಲ ಹಾಕ್ಲಿಕ್ಕೆ ಶುರು ಮಾಡುತ್ತೆ. ಅದರಿಂದ ಅದು ಕುಡಿಯಕ್ಕೆ ಬಿಡೋದಿಲ್ಲ. ನಾವು 15 ದಿವಸ ಪೆಟ್ಟಿಗೆ ನೋಡಿ ಅದನ್ನ ಪುನಃ ಜೇನು ತೆಗೆದು ಫ್ರೇಮ್ ಅನ್ನ ವಾಪಸ್ ಇಡ್ತೀವಿ. ಅದಕ್ಕೇನೆ ಪುನಃ ಜೇನ ಶೇಖರಣೆ ಮಾಡ್ತೇವೆ. 15 ದಿವಸ ಕಳೆದಾದ್ಮೇಲೆ ನೋಡಿದ್ರೆ ಎಲ್ಲ ಸೀಲ್ ಮಾಡಿ ಇರ್ತವೆ ಫ್ರೇಮ್ ಅಲ್ಲಿ. ಪುನಃ ಅದನ್ನ ತೆಗೆದು ಬಿಟ್ಟು ಜೇನು ತೆಗೆದು ಪುನಃ ಅದಕ್ಕೇನೆ ಇಟ್ಟು ಪುನಃ ಜೇನು ಶೇಖರಣೆ ಮಾಡ್ಲಿಕ್ಕೆ ಇದ್ ಮಾಡಿ ಕೊಡ್ತೀವಿ ನಾವು. ಜೇನು ತುಪ್ಪ ಪ್ರತ್ಯೇಕ ಮಾಡ್ಲಿಕ್ಕೆ ಉಪಕರಣವನ್ನು ಇಟ್ಕೊಂಡಿದ್ರ ಸಲಕರಣೆ ಇದೆಯಾ? ಹಾ, ಸಲಕರಣೆ ಇದೆ. ಅದನ್ನು ನಮಗೆ ಅವರೇ ಸಪ್ಲೈ ಮಾಡಿದ್ದಾರೆ. ಅಪೂರ್ವ ನಮಗೆ ಪೆಟ್ಟಿಗೆ ಎಲ್ಲ ಕೊಡುವವರು. ಮತ್ತೆ ನಾವೇ ಒಂದು ಸಪರೇಟ್ ಒಂದು ತಗೊಂಡಿದೀವಿ ಇರ್ಲಿ ಅಂತ. ಅದು ನಮ್ಮ ಒಂದು ಗ್ರೂಪ್ ಇದೆ, ಅವರಿಗೆಲ್ಲ ಬಳಕೆಗೆ ಒಂದೇ ಸಲಕರಣೆ ಇರೋದು. ಅದಕ್ಕೆ ನಾನು ಸ್ವಂತ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ತಗೊಂಡಿದ್ದೀನಿ. ಈ ಸಲಕರಣೆಯನ್ನ ಬಳಕೆ ಮಾಡಿಕೊಂಡು ಜೇನುತುಪ್ಪವನ್ನು ಪ್ರತ್ಯೇಕ ಮಾಡೋದು ಉಪಯುಕ್ತ. ಮತ್ತೆ ಬೇಗ ಬೇಗ ಅವು ಜೇನುತುಪ್ಪವನ್ನು ಸಂಗ್ರಹಿಸ್ತವೆ, ಮತ್ತೊಮ್ಮೆ ಮಗದೊಮ್ಮೆ ತುಪ್ಪವನ್ನು ಪಡೀಲಿಕ್ಕೆ ಪ್ರಯೋಜನ ಆಗ್ತದಲ್ವಾ? ಹೌದು, ಆ ಫ್ರೇಮ್ ಇಂದ ಫುಲ್ ಎರಿಗಳನ್ನ ಕತ್ತರಿಸಿ ತೆಗೆದ್ರೆ ಎರಡನೇ ಪುನಃ ಎರಿ ಕಟ್ಟಲಿಕ್ಕೆ ತುಂಬಾ ಟೈಮ್ ಹಿಡಿತವೆ. ಅದಕ್ಕೆ ಈ ಮಿಷಿನ್ ಅಲ್ಲಿ ತೆಗೆದ್ರೆ 15 ದಿವಸಕ್ಕೊಂದ್ಸಲ ಜೇನು ತೆಗಿತಾ ಇರಬಹುದು. 2018 ಯಾವಾಗ ನಿಮಗೆ ಪೆಟ್ಟಿಗೆಗಳು ಕೈ ಸೇರಿದ್ದು? 19 ಜನವರಿಯಲ್ಲಿ ಕೊಟ್ಟಿದ್ದಾರೆ. 2018 ವಿಕೋಪದಲ್ಲಿ ಸಂದರ್ಭವನ್ನು ನೋಡಿಕೊಂಡು ಜನವರಿ 2019 ಪೆಟ್ಟಿಗೆಗಳು ಸಿಕ್ಕು. 2019 ನಿಮಗೆ ಜೇನುತುಪ್ಪ ಸಿಗ್ಲಿಕ್ಕೆ ಶುರುವಾಯ್ತಾ? ಯಾಕಂದ್ರೆ ಜನವರಿಯಲ್ಲಿ ಮಳೆ ಇರುವುದಿಲ್ಲ, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಕೈ ಸೇರ್ತಾ? ನಮಗೆ 19 ಜೇನುತುಪ್ಪ ಸಿಕ್ಕಿದೆ, ಆದರೆ ಅಷ್ಟು ಅಭಿವೃದ್ಧಿ ಆಗ್ಲಿಲ್ಲ, ಅವರು ಕೊಟ್ಟಿದ್ದು ಲೇಟ್ ಆಗಿದ್ದು, ಅದರಿಂದ ಸ್ವಲ್ಪ ಸಿಕ್ತು. ಅದರ ನಂತರ ಅಭಿವೃದ್ಧಿ ಆಗಿ ಪೆಟ್ಟಿಗೆನೆಲ್ಲ ಮುಂದಿನ ವರ್ಷದಿಂದ ಜೇನುತುಪ್ಪ ಸಿಕ್ಕಿದೆ ಚೆನ್ನಾಗಿ. 2020-2021 ಈ 2 ವರ್ಷಗಳಲ್ಲಿ ಅಂದಾಜು ಒಂದು 30-35 ಪೆಟ್ಟಿಗೆಗಳಿಂದ ಎಷ್ಟು ಜೇನುತುಪ್ಪ ಸಿಕ್ಕಿರಬಹುದು ತಮಗೆ? 2020-2021 ನನಗೆ ಸ್ವಲ್ಪ ತೊಂದರೆ ಇದ್ದ ಕಾರಣ ಜೇನು ಪೆಟ್ಟಿಗೆಗಳನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ. ನನಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗ್ಬಿಡ್ತು, ನಾನು ಹಾಸ್ಪಿಟಲ್ ಆಗಿಬಿಟ್ಟೆ. ಅದರಿಂದ ಆ ವರ್ಷದಲ್ಲಿ ಸ್ವಲ್ಪ ಇಳುವರಿ ಕಮ್ಮಿ. 22 ಒಳ್ಳೆ ಇಳುವರಿ ಸಿಕ್ಕಿದೆ, 100-120 ಬಾಟಲ್ ಅಷ್ಟು ಸಿಕ್ಕಿದೆ ನನಗೆ. ಅಂದ್ರೆ ಈ ವರ್ಷ ನಿಮಗೆ ಒಳ್ಳೆ ತುಪ್ಪ ಸಂಗ್ರಹಣೆ ಆಯ್ತು. 2020-2021 ಅನಾರೋಗ್ಯದ ತೊಂದರೆಯಿಂದ ನೀವು ಜೇನುತುಪ್ಪವನ್ನು ತೆಗಿಲಿಕ್ಕೆ ಹೋಗ್ಲಿಲ್ಲ, ಮತ್ತೆ ಅವಪಾಡಿಗೆ ಅವು ಬೆಳೀತಾ ಹೋದು, ಏನೇನೋ ಆಗೋಯ್ತು. ಆದ್ರೂ ಸ್ವಲ್ಪ ತುಪ್ಪ ಪಡ್ಕೊಂಡ್ರೇನ ಅಲ್ವಾ? ಒಂದ್ ಸ್ವಲ್ಪ ಸಿಕ್ಕಿದೆ. ಅಭಿವೃದ್ಧಿ ಬಾರಿ ಕಮ್ಮಿ ಆಯ್ತು ಮಳೆಗಾಲದಲ್ಲಿ, ಅದಕ್ಕೆ ತಿನ್ಲಿಕ್ಕೆ ಏನ್ ಕೊಡದೆ ಸುಮಾರು ಗೂಡು ಬಿಟ್ಟು ಹೋಗಿ ಎರಡನೇ ಸೇರಿಸಿದ್ದು. ಅದರಿಂದ ಆ ವರ್ಷ ನನಗೆ ಇಳುವರಿ ಕಮ್ಮಿ, ಒಂದ್ ಸ್ವಲ್ಪ ಸಿಕ್ಕಿದೆ ಅಷ್ಟೇ. ಈ ವರ್ಷದಲ್ಲಿ 100-125 ಬಾಟ್ಲು ಜೇನುತುಪ್ಪ ಸಿಕ್ಕಿದೆ. ಅದನ್ನೆಲ್ಲ ಎಂತ ಬಾಟ್ಲ್ಗಳಲ್ಲಿ ಸಂಗ್ರಹಿಸ್ತೀರಿ, ಹೇಗೆ ಮಾರಾಟದ ವ್ಯವಸ್ಥೆ? ಮಾರಾಟ ಇಲ್ಲಿ ಎಲ್ಲ ಕೇಳ್ತಾರೆ, ಹಾಗೆ ಕುಪ್ಪಿ ಬಾಟ್ಲಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ. ಕೇಳಿದವರಿಗೆ ಒಂದ್ ಬಾಟ್ಲಿಗೆ 1,000 ರೂಪಾಯಿ ಹಾಗೆ ಕೊಡ್ತಾ ಇದ್ದೀನಿ. ಒಳ್ಳೆ ವ್ಯಾಪಾರನು ಆಗ್ತಾ ಇದೆ. ಆದ್ರೆ ಒಳ್ಳೆ ಜೇನು ಬೇಕು ಅಂತ ಹೇಳ್ಬಿಟ್ಟು ಜನ ಹುಡುಕಿ ಫೋನ್ ಮಾಡ್ತಾರೆ, ಬೇರೆಯವ್ರ ಕೈಯಿಂದ ಫೋನ್ ನಂಬರ್ ತಗೊಂಡು ನಮ್ಮ ಹತ್ರ ಜೇನು ಇದೆ, ಪೆಟ್ಟಿಗೆ ಇದೆ ಅಂತ ಹೇಳುವಾಗ ಅವರು ಕೇಳ್ತಾರೆ ನಮ್ಮನ್ನ. ನಾವು ಅವರಿಗೆ ಒಳ್ಳೆ ಜೇನೇ ಸಪ್ಲೈ ಮಾಡ್ತಾ ಇದ್ವಿ. ಬೇರೆ ಲೋಕಲ್ ಎಲ್ಲ ಸಕ್ಕರೆ ಜೇನು ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾರೆ, ಅದಿಲ್ಲ. ಅವ್ರ ಎದುರುಗಡೆಗೆ ಬೇಕಾದ್ರೆ ಬಂದು ನಮ್ಮ ಎದುರುಗಡೆ ತೆಗೆದುಕೊಡಿ ಅಂತ ಹೇಳಿದ್ರೆ ಪೆಟ್ಟಿಗೆಯಿಂದ ಅಲ್ಲೇ ತೆಗೆದು ಅವರಿಗೆ ಕೊಡ್ತಾರೆ. ಅಂದ್ರೆ ನಿಮ್ಮಲ್ಲಿ ಜೇನುತುಪ್ಪ ಸಿಗುತ್ತೆ ಅಂತ ಅನ್ಕೊಂಡು ಬೇರೆಯವರಿಗೆ ಗೊತ್ತಾಗಬೇಕು, ಅದಕ್ಕಾಗಿ ಏನ್ ಮಾಡಿದ್ರಿ? ಬೇರೆಯವರಿಗೆ ತಿಳಿಸೋದು ಅಥವಾ ಬೇರೆಯವರಿಗೆ ಗೊತ್ತಾಗುವ ರೀತಿಯಲ್ಲಿ? ಬೇರೆಯವರಿಗೆ ಗೊತ್ತಾಗುವ ರೀತಿಯಲ್ಲಿ ಬೇರೆ ಏನ್ ತಿಳಿಸಿಲ್ಲ. ಈಗ ಒಬ್ರು ಈಗ ವ್ಯಾಪಾರ ಮಾಡಿ ತಗೊಂಡು ಹೋಗ್ತಾರಲ್ಲ, ಅವರು ಹೇಳ್ತಾರೆ, ಅವ್ರಿಗೆ ನನಗೆ ಜೇನು ಬೇಕು ಅಂತ ಹೇಳುವಾಗ ಇಂಥವ್ರ ಕೈಯಲ್ಲಿ ಇದೆ ಒಳ್ಳೆ ಜೇನು ಸಿಗ್ತದೆ ಅಂತ ಹೇಳ್ತಾರೆ. ಹಾಗೆ ಅನಿತಾನಂದ ಅವರು ಸಮೇತ ಹೇಳಿ ಸುಮಾರು ಜೇನ್ ಅವರ ಮುಖಾಂತರ ಕೊಟ್ಟಿದ್ದೀನಿ. ಆ ಇದ್ರಲ್ಲಿ ಜೇನ್ ಸೇಲ್ ಆಗ್ತಾ ಹೋಗ್ತಾರೆ. ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡು ಜೇನುತುಪ್ಪವನ್ನ ಪಡ್ಕೊಂಡು ಬೇರೆಯವರಿಗೆ ವಿತರಣೆ ಮಾಡೋದು ಒಂದ್ ಕೆಲಸ. ಆದ್ರೆ ಇನ್ನು ಆಸಕ್ತ ಕಾಫಿ ಬೆಳೆಗಾರರ ಹತ್ರ ಹೋಗಿ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಟ್ಟು ಬರೋದು ಅಥವಾ ಜೇನು ತುಂಬಿಕೊಡೋದು, ಆ ಬಗ್ಗೆ ತಿಳುವಳಿಕೆ ಕೊಡೋದು, ಸಹಾಯ ಮಾಡೋದು, ಇದನ್ನು ಮಾಡ್ತಾ ಇರ್ತೀನಿ ಅಲ್ವಾ? ಹೌದು, ಅದನ್ನ ಮಾಡ್ತಾ ಇರ್ತೀನಿ. ಹೋಗ್ತಾ ಇದ್ದೀನಿ, ಒಂದು 5-6 ಜಾಗಕ್ಕೆ ಹೋಗಿ ಅವರ ಪೆಟ್ಟಿಗೆಗಳನ್ನ ನೋಡಿ ಅವರಿಗೆ ಹೇಳಿ, ಮತ್ತೆ ಕಾಡಿಂದ ಮರದಲ್ಲಿ ಇರ್ತವೆ ಗೂಡು, ಅದನ್ನು ಹಿಡಿದು ಕೊಟ್ಟಿದ್ದೀನಿ. ಅವರು ಹೇಳಿದ ಇದ್ರಲ್ಲಿ ಚೆನ್ನಾಗಿ ಮಾಡ್ತಾ ಬರ್ತಾ ಇದ್ದಾರೆ, ತೊಂದರೆ ಇಲ್ಲ. ಅವರಿಗೂ ಈ ಕಾಫಿ ಹೂವಿಗೆ ಇದಾಗುತ್ತೆ, ಪೆಟ್ಟಿಗೆಗಳನ್ನ ಇಟ್ಟು ಇದು ಮಾಡಿದ್ರೆ ಕಾಫಿ ಹೂ ಟೈಮಲ್ಲಿ ಸ್ವಲ್ಪ ಜೇನು ಅವರಿಗೂ ಸಿಗುತ್ತೆ. ಜೇನು ಪೆಟ್ಟಿಗೆಗಳಿಲ್ಲ, ಇನ್ನು ಜೇನು ನೊಣ ಎಲ್ಲಿಂದ ಅಂತ ಅನ್ಕೊಂಡು ಯೋಚನೆ ಮಾಡೋರು ಇರ್ತಾರೆ. ಜೇನು ನೊಣ ಸಮೇತ ಪೆಟ್ಟಿಗೆಗಳನ್ನ ತಾವು ಕೊಡೋ ಆಲೋಚನೆಯನ್ನು ಅಥವಾ ಕ್ರಮವನ್ನು ಇಟ್ಕೊಂಡಿದ್ರೆ ಹೇಗೆ? ನಾನು ಇಲ್ಲಿ ತನಕ ಕೊಟ್ಟಿಲ್ಲ, ಮಾಡುವಂತ ಹೇಳಿ ಡಿವೈಡ್ ಮಾಡಿ ಪೆಟ್ಟಿಗೆಯಿಂದ ಮುಂದೆ ಕೊಡುವಂತ ಒಂದು ಆಲೋಚನೆ ಮಾಡಿದ್ದೀನಿ. ಇಲ್ಲಿ ತನಕ ಯಾರಿಗೂ ಕೊಟ್ಟಿಲ್ಲ ನಾನು. ಹಾಗೆ ನೋಡುವ ಬರೋ ವರ್ಷದಿಂದ ಎಲ್ಲಾನು ಡಿವೈಡ್ ಮಾಡಿ ಕೊಡುವಂತೇಳಿ ತೀರ್ಮಾನ ಮಾಡಿದ್ದೀನಿ. ಜೇನು ಉಳಿಯೋದಿಲ್ಲ, ಜೇನು ಸಾಕೋದು ಕಷ್ಟ ಅನ್ನೋರಿಗೆ ನಿಮ್ಮ ಪ್ರತಿಕ್ರಿಯೆ ಏನು? ಜೇನು ಉಳಿಯೋದಿಲ್ಲ ಅಂತ ಹೇಳೋದು ಸುಳ್ಳು. ಜೇನು ಸಾಕಣೆ ಮಾಡಬಹುದು, ನಾವೀಗ ಅನುಭವ ಆಗಿದೆ ಚೆನ್ನಾಗಿ. ನಾವು ಇಲ್ಲಿ ಕಾಡಿನ ನಡುವಲ್ಲೇ ಇದ್ದು ನಾವು ಜೇನು ಉಳಿಯೋದಿಲ್ಲ ಅಂತ ಹೇಳೋದು ತಪ್ಪು. ಅದು ನಮಗೆ ಮೊದಲು ಇಂಟ್ರೆಸ್ಟ್ ಇದ್ರೆ ಅದು ಜೇನು ಸಾಕಣೆ ಆಗೇ ಆಗುತ್ತೆ, ಮಾಡಬಹುದು. ಯಾರು ಸ್ವಲ್ಪ ಉದಾಸೀನ ಮಾಡಿ ಜೇನು ಸಾಕಾಣಿಕೆ ಕಷ್ಟ ಅಂತ ಹೇಳಿದ್ರೆ ಫಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ. ಹಗ್ಗೆ ಚುಚ್ಚೋದು, ಪೆಟ್ಟಿಗೆ ಹತ್ರ ಹುಳ ಎಲ್ಲ ಬಂದು ತುಂಬಾ ಮುತ್ತುಕೊಳ್ಳುತ್ತದೆ. ಅದು ಎರಡು ಮೂರು ಸಲ ಪೆಟ್ಟಿಗೆ ಹತ್ರ ಹೋಗುವಾಗ ಎಲ್ಲ ಅಭ್ಯಾಸ ಆಗುತ್ತೆ, ಮತ್ತೆ ಏನ ಚುಚ್ಚಕ್ಕೇನು ಹೋಗಲ್ಲ. 34 ಪೆಟ್ಟಿಗೆಗಳನ್ನ ನಿಮ್ಮ ತೋಟದಲ್ಲಿ ಇಟ್ಕೊಂಡಿದ್ರೆ ಅಥವಾ ಬೇರೆ ಬೇರೆ ಕಡೆ ಇಟ್ಟಿದ್ದೀರಾ? ಇಲ್ಲ, ನಮ್ಮ ಜಾಗದಲ್ಲೇ ಇಟ್ಟಿದ್ದೀನಿ. ಕೃಷಿಕರಿಗೆ ಉಪಯುಕ್ತವಾದ ಕಸಬಿದು, ಅಷ್ಟೇನು ದಿನನಿತ್ಯ ಕೆಲಸಗಳನ್ನ ಕೇಳೋದಿಲ್ಲ, ಯಾವಾಗ ಒಂದ್ಸಾರಿ ನೋಡ್ತಾ ಇದ್ರೆ ಸಾಕು, ತುಂಬಾ ಶ್ರಮದಾಯಕವಾದ ವಿಚಾರನೂ ಅಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ತಮ್ಮ ಇಡ್ಡಾಲಿ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೆಳಗರೆ, ಇದುವರೆಗೂ ಸೋಮಾರಪೇಟೆ ತಾಲೂಕು ಗರ್ವಾಲೆ ಪಂಚಾಯತಿ ಕಿರುದಾಲಯ ತಮ್ಮಯ್ಯ ಡಾಲಿ ಅವರ ಜೇನು ಸಾಕಾಣಿಕೆಯಲ್ಲಿನ ಅನುಭವಗಳನ್ನ ಗಮನಿಸಿಕೊಂಡ್ರಿ, ಆಲಿಸಿಕೊಂಡ್ರಿ, ಮಾತಾಡಿ ಅವರ ಜೊತೆಗೆ 72 59 53 42 40 ಮತ್ತೊಂದು ಸಂಖ್ಯೆ ಇದೆ 63 66 62 63 66 62 73 72. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ರೈತ ಬಂಧುವರೇ, ಇಲ್ಲಿಗೆ ಇವತ್ತಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ನಿರತ ಮಹಿಳೆಯರನ್ನ ಪರಿಚಯಿಸುವ ನಾರಿ ದಾರಿ, ಇದರಲ್ಲಿ ಹಟ್ಟಿಹೊಳೆ ಸಮೀಪದ ಸೋಮರಪೇಟೆ ತಾಲೂಕು ಹಾಡಗೇರಿಯ ಅನಿತಾ ನಂದ ಅವರ ಬೆಟ್ಟದ ಎತ್ತರದಲ್ಲಿಯ ಕಾಳುಮೆಣಸು ಕೃಷಿ ಕುರಿತ ಅನುಭವಗಳನ್ನ ಕೇಳಲಿದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ ಮತ್ತು ತೋಟಗಾರಿಕಾ ಇಲಾಖೆ ಜಿಲ್ಲಾ ಪಂಚಾಯತ್ ಇವರ ಕಡೆಯಿಂದ ನಾಳೆಯಿಂದ 6ನೇ ತಾರೀಕು ಮುಟ್ಟ ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ ಕಟ್ಟಡದಲ್ಲಿ ಮಾವು ಮೇಳ ನಡೆದಿದೆ. ನಾಳೆ ಹೊತ್ತಾರೆ 10 ಗಂಟೆಗೆ ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ಲಿ ಮಾವು ಮೇಳಕ್ಕೆ ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿನ ಅಧ್ಯಕ್ಷರು ಶಾಸಕರೂ ಆಗಿರುವ ಕೆಜಿ ಬೋಪಯ್ಯನವು ಚಾಲನೆ ಕೊಟ್ಟವೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ನವದೆಹಲಿನ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗದವು ನಡೆಸುವ ಜೆಆರ್ಎಫ್ ಮತ್ತು ಪದವಿ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ ರಾಷ್ಟಮಟ್ಟದ ಅರ್ಹತಾ ಪರೀಕ್ಷೆ ಯುಜಿಸಿ ನೀಟ್ ಕರ್ನಾಟಕ ಸರ್ಕಾರ ನಡೆಸುವ ಕೆಸೆಟ್ ಪರೀಕ್ಷೆಗೆ 45 ದಿನದ ತರಬೇತಿ ಶಿಬಿರ ಏರ್ಪಾಡಾಯಿತು. ಆಸಕ್ತಿ ಇರುವ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಕ್ಕೆ ಜೂನ್ 10ನೇ ತಾರೀಕಿನೊಳಗೆ ಹೆಸರು ನೋಂದಣಿ ಮಾಡಿಕೊಳ್ಳಬೇಕು. ಜಿಲ್ಲಾ ಮಟ್ಟದ ವಿಶ್ವ ಪರಿಸರ ದಿನಾಚರಣೆ 2022 ಬಗೆಯಲ್ಲಿ ಮಡಿಕೇರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಒಂದೇ ಒಂದು ಭೂಮಿ ತೇಳುವ ವಿಷಯದ ಮೇಲೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೆ ಪ್ರಬಂಧ ಮತ್ತು ಚಿತ್ರಕಲೆ ಪೈಪೋಟಿ ಏರ್ಪಾಟಾಗುತ್ತು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಡಗು ಪ್ರಾದೇಶಿಕ ಕಚೇರಿಯ ಕಡೆಯಿಂದ ನಡೆಸುತ್ತಿರುವ ಈ ಪೈಪೋಟಿಲಿ ನಾಳೆ ಹೊತ್ತಾರೆ 10:30 ಶುರುವಾದೆ. 10:30 to 11:30 ಮುಟ್ಟ ಚಿತ್ರ ಬರೆಯುವುದು ಮತ್ತು 12:00 to 1:00 ಮುಟ್ಟ ಪ್ರಬಂಧ ಬರೆಯುವ ಪೈಪೋಟಿ ಆಗಿದ್ದು ಆಸಕ್ತರು ಟಿಜಿ ಪ್ರೇಮಕುಮಾರ್, ಜಿಲ್ಲಾ ನೋಡಲ್ ಅಧಿಕಾರಿ, ರಾಷ್ಟೀಯ ಹಸಿರು ಪಡೆ ಇವರನ್ನ ಸಂಪರ್ಕ ಮಾಡಕ್ಕೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನೆಹರು ಯುವ ಕೇಂದ್ರ ಸೇರಿದಂಗೆ ಬ್ಯಾರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಆಜಾದಿ ಕಾ ಅಮೃತ ಮಹೋತ್ಸವ ಕಾರ್ಯಕ್ರಮದ ಬಗೆಯಲ್ಲಿ ನಾಳೆ ವಿಶ್ವ ಬೈಸಿಕಲ್ ದಿನಾಚರಣೆನ ಅಂಗಾಗಿ ಸೈಕಲ್ ಜಾಥಾ ನಡೆದಿದೆ. ನಾಳೆ ಹೊತ್ತಾರೆ 8:30 ಮಡಿಕೇರಿನ ಕೋಟೆ ಆವರಣದಲ್ಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶನವು ಸೈಕಲ್ ಜಾಥಾಕ್ಕೆ ಚಾಲನೆ ಕೊಟ್ಟವೆ. ಹಂಗೆ 10:00 ಕೋಟೆ ಆವರಣದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಶಾಸಕರು, ಸಂಸದರು, ನಗರಸಭೆ ಅಧಿಕಾರಿಗ, ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪಂಚಾಯತಿನ ಸಿಇಒ ಸೇರಿದಂತೆ ಗಣ್ಯರು ಭಾಗವಹಿಸುವೆ. ನಾಳೆಯಿಂದ 5 ಮುಟ್ಟ ಕಡಗದಾಳು ಶಾಲೆನ ಆಟದ ಬಾಣೆಯಲ್ಲಿ ಕಡಗದಾಳು ಹಬ್ಬ 2022 ನಡೆಯಕ್ಕಿದ್ದು ನಾಳೆ ಉದ್ಘಾಟನಾ ಜಂಬರ ಗ್ರಾಮೀಣ ಕ್ರೀಡಾಕೂಟ ನಡೆದಿದೆ. 4 ಕ್ರಿಕೆಟ್ ಆಟ ಪೈಪೋಟಿ, 5 ಸಾಂಸ್ಕೃತಿಕ ಜಂಬರ ನಡೆದಿದೆ ಅಂತ ಗೊತ್ತಾಯ್ತು. ವಿರಾಜಪೇಟೆ ತಾಲೂಕು ಕೃಷಿ ಇಲಾಖೆನ ಕಡೆಯಿಂದ 2022-23 ಸಾಲಿನ ರಾಜ್ಯ ಮಟ್ಟದ ಕೃಷಿ ಪಂಡಿತ ಮತ್ತೆ ರಾಜ್ಯ, ಜಿಲ್ಲಾ, ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಗಾಗಿ ಅರ್ಜಿ ಕರೆದಿದ್ದು ಈ ವರ್ಷ ಹೆಣ್ಣು ಜನ ಪ್ರತ್ಯೇಕವಾಗಿ ಅರ್ಜಿ ಕೊಡಕ್ಕೆ. ಆಸಕ್ತಿ ಇರುವ ರೈತ ಮತ್ತೆ ರೈತ ಹೆಣ್ಣು ಜನ ಹತ್ತಿರದ ರೈತ ಸಂಪರ್ಕ ಕೇಂದ್ರದಿಂದ ಅರ್ಜಿ ತಕ್ಕೊಂಡು ಜುಲೈ 22, 2022 ಮತ್ತೆ ಆಗಸ್ಟ್ 31, 2022 ಅರ್ಜಿ ಒಪ್ಪಿಸೋಕು ಅಂತ ವಿರಾಜಪೇಟೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸೋಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ತ್ರೈಮಾಸಿಕ ಸಂಚಿಕೆ ಪೊಂಗುರಿಗೆ ಎಲ್ಲಿಸ ಪ್ರಕಟ ಆಗದ ಸ್ವಂತ ರಚನೆನ ಕತೆ, ಹಾಡು, ಚುಟುಕ, ವಿಚಾರ ಲೇಖನ, ನಗೆಹನಿ, ಪ್ರಬಂಧ ಮತ್ತು ಸಂಶೋಧನಾ ಬರಹಗಳನ್ನ ಆಹ್ವಾನ ಮಾಡಿದ್ದು ಬರಹಗಾರರು ಇದೇ ತಿಂಗಳ 30 ತಮ್ಮ ಬರಹಗಳನ್ನ ರಿಜಿಸ್ಟ್ರಾರ್ ಅಥವಾ ಅಧ್ಯಕ್ಷರು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಇಲ್ಲಿಗೆ ತಲುಪಿಸಕ. ಜೂನ್ 3 ಬರಕಾಗಿದ್ದ 2nd PUC ರಿಸಲ್ಟ್ June 24 ಅಥವಾ 28 ಬರುವ ಸಾಧ್ಯತೆ ಉಂಟು ಅಂತ ಶಿಕ್ಷಣ ಇಲಾಖೆನ ಮೂಲಗಳಿಂದ ಗೊತ್ತಾಯ್ತು. ಅರ್ಧದಷ್ಟು ಮೌಲ್ಯಮಾಪನ ಕಾರ್ಯ ಮುಗ್ದಿದ್ದು ಆದಷ್ಟು ಬೇಗ ಫಲಿತಾಂಶ ಕೊಡಿಕೆ ಹೆಚ್ಚು ಉಪನ್ಯಾಸಕರನ್ನ ಬಳಸಿಕೊಂಡು ಮೌಲ್ಯಮಾಪನ ಮಾಡ್ತಿದ್ದು ಇದರಿಂದ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಯಾವುದೇ ತೊಂದರೆ ಆದಲೇ ಅಂತ ಪಿಯುಸಿ ಮಂಡಳಿನ ಪ್ರಕಟಣೆಯಿಂದ ಗೊತ್ತಾಯ್ತು. ರಾಜ್ಯಕ್ಕೆ ನೈಋತ್ಯ ಮುಂಗಾರು ಪ್ರವೇಶ ಮಾಡಿದ್ದು ಮುಂದಿನ 3-4 ಕೊಡಗು ಜಿಲ್ಲೆ ಸೇರಿದಂತೆ ಕರಾವಳಿನ ಎಲ್ಲಾ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆದೆ ಅಂತ ಹವಾಮಾನ ಇಲಾಖೆನ ಮುನ್ಸೂಚನೆಯಿಂದ ಗೊತ್ತಾಯ್ತು. ಈ ಸಲ ಒಳ್ಳೆ ಮಳೆ ಆದೆ ಅಂತ ಸಹ ಹವಾಮಾನ ಇಲಾಖೆ ತಿಳಿಸಿತು. ಹೀಗಾಗಿ ಭೋಪಾಲ್ನಲ್ಲಿ ನಡೆದ ಭಾರತೀಯ 12 ಹಾಕಿ ಹಿರಿಯ ಮಹಿಳಾ ವಿಭಾಗದಲ್ಲಿ ಮಡಿಕೇರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದ 5 ವಿದ್ಯಾರ್ಥಿನಿಯರು ಭಾಗವಹಿಸಿ ಬೆಳ್ಳಿ ಪದಕ ಪಡ್ಕೊಂಡಿದ್ದು ಈ ವಿದ್ಯಾರ್ಥಿನಿಯರಿಗೆ ಇದೇ ತಿಂಗಳ 8 ಮಡಿಕೇರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರ ವಿದ್ಯಾರ್ಥಿ ನಿಲಯದಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಅಯ್ಯಪ್ಪ, ಸಿಇಒ ಬನ್ವರ್ ಸಿಂಗ್ ಮೀನಾ ಸೇರಿದಂತೆ ಗಣ್ಯರು ಹಾಜರಿದ್ದವೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಆಕಾಶವಾಣಿ ಮಡಿಕೇರಿ, ಈಗ ಜಾಹೀರಾತುಗಳು. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ಇನ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಸಿನಿ ಪ್ರೇಮಿಯರ ಮನಸ್ಸು ಗದ್ದನ್ನತ ಯಶಸ್ವಿ ಇರೋ ತಂಜಿ ಪ್ರದರ್ಶನ ಕಂಡ ಕೊಡವ ಸಿನಿಮಾ ಧೈರ್ಯ ಇದೇಕ ಶ್ರೀಮಂಗಲ ಗ್ರಾಮ ಪಂಚಾಯತಿ ಸಭಾ ಬಾಡಿಲ್ ನಾಳೆ ಬುಳ್ಳಾಚ ಮಜ್ಜನ 1:54 ಪಿಂಜ ಬೈಟ್ 7 ಮೂಂದು ಪ್ರದರ್ಶನ ಕಾಂಬ. ಅಭಿಮಾನಿಯಲ್ಲ ಬಾರಿ ಸಿನಿಮಾ ನೋಟಿ ಪುರುಡು ತಾರಿಂದು ಕಟ್ಟಣಿತ್ ಸಿನಿಮಾ ತಂಡ ಧೈರ್ಯ ಬದಲಾವಣೆ ರಬುಳಿ. ಕೆವಿಜಿ ಐಟಿಐ ಭಾಗಮಂಡಲ ಇಲ್ಲಿ 2022-23 ಸಾಲಿಗೆ 2 ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SSLC ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9900920141. ತೆರಳ ಗ್ರಾಮ ಬೊಟ್ಟಂಗಡ ಒಕ್ಕತ್ರ ಪೊದೆದಾಯ್ತು ಕಟ್ಟಿನ ಐನು ಮನೆ ಕೂಡುವ ಕಾರ್ಬಾರ್ ಇದೇ ನಾಲಾಂಗ್ ಚೆನ್ನಿಯಾಚ ಪೊಲಾಕ ನಡ್ಪ ಒಕ್ಕಾರ ತಾಮನೆ ಮೋಳಿಯ ಸಂಸಾರಡೆ ಬಂತು ಕೂಡಿಯಾಡುಣಂದು ಬೊಟ್ಟಂಗಡ ಒಕ್ಕತ್ರ ಅಧ್ಯಕ್ಷ ಆಡಳಿತ ಮಂಡಳಿ ಕಟ್ಟಣಿತು. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶ ಆರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಿಯುಪಿಸಿಎಂಬಿ. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480003514. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು. ನಮ್ಮಲ್ಲಿ ECG, ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ಫಲಿತಾಂಶ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಕಾಲ್ 9036090330. ನಾಪೋಕ್ಲು ಸಮೀಪ ಬೇತು ಗ್ರಾಮದ ಮುಕ್ಕಾಟಿರ ಕುಟುಂಬಸ್ಥರು ಸೇರಿ ನಡೆಸುವ ಶ್ರೀ ಅಮ್ಮನೂರು ದೇವಿಯ ಪೂಜೆಯನ್ನು ಇದೇ 3ರಂದು ನಾಳೆ ಶುಕ್ರವಾರ ಬೆಳಿಗ್ಗೆ 11 ಗಂಟೆಯಿಂದ ಮುಕ್ಕಾಟಿರ ಐನು ಮನೆಯಲ್ಲಿ ನಡೆಸಲಾಗುವುದು. ಬಂಧು ಮಿತ್ರರು, ಊರಿನವರು, ಸಾರ್ವಜನಿಕರೆಲ್ಲ ಬಂದು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಕೇಳಿಕೊಂಡಿದ್ದಾರೆ ಮುಕ್ಕಾಟಿರ ಕುಟುಂಬಸ್ಥರು, ಬೇತು ಗ್ರಾಮ. ಕೆವಿಜಿ ಐಟಿಐ ಸುಳ್ಯ. ಇಲ್ಲಿ 2022-23 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9448888930. ಅಮ್ಮತ್ತಿ ಕೊಡವ ಸಮಾಜತ್ರ ಆದನೇಲ್ ಇದೇ ತಿಂಗಳ 7ನೇ ತಾರೀಕು ಚೌವಾಚ ಸಮಾಜತ್ಲ್ ಶಾಪಿಂಗ್ ಫೆಸ್ಟಿವಲ್ ನಡಪ. ಫುಡ್ ಸ್ಟಾಲ್ ಕೂಡನಕ ತರಾವರಿ ಸ್ಟಾಲ್ ರ ಪ್ರದರ್ಶನ ಪಿಂಜ ಮಾರಾಟ ಉಂಡ. ಎಲ್ಲಾರು ಸಂಸಾರೊಡೆ ಬಂತು ಸಹಕರಿಸಿಡೋಣ ಕಟ್ಟಣಿತ್ ಅಮ್ಮತ್ತಿ ಕೊಡವ ಸಮಾಜತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ ಮಕ್ಕಳ ಕುಪ್ಯ, ಚಾಲೆ ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಲಕರಕ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ ಬೋಂಡಿ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ ಪೂಣಚ ಪೂವಯ್ಯ 9980940022 ಇಲ್ಲೆಂಗಿ 9900707576. ಬಾಡಗರ ಕೇರಿ ಪೊರಾಡ್ ಕಾರಳಾನ ಇಕ್ಕ ಮೈಸೂರ್ಲು ವಾಸವುಳ್ಳ ಬಲ್ಯಮೀದೇರಿರ ನಂದಾ ಜೋಯಪ್ಪ ಪಿಂಜ ಸೌತ್ ವೆಸ್ಟರ್ನ್ ರೈಲ್ವೇಸ್ ಚಾಕ್ರಿಲ್ಲುಳ್ಳ ಪೆರಿಯ ಅಥ್ಲೀಟ್ ಬಲ್ಯಮೀದೇರಿರ ಸರೋಜಾ ಜೋಯಪ್ಪ ದಂಪತಿಯಡ ಮೋವೊ ಆರ್ಯನ್ ಕಾಶಿಯಪ್ಪ ಗುಜರಾತ್ ನಡ್ಪ ನ್ಯಾಷನಲ್ ಲೆವೆಲ್ 400 ಮೀಟರ್ ಹರ್ಡಲ್ಸ್ ಪೈಪೋಟಿಕ್ ಪೊಯಿನುಂಡ್ ಕಾವೇರಮೆ ಇಗುತಪ್ಪ ಮೃತ್ಯುಂಜಯ ದೇವರ ಆಶೀರ್ವಾದತ್ಲ ಆರ್ಯನ್ ಕಾಶ್ಯಪ್ಪ ನಲ್ಲೋಣೆ ಓಡಿತ ಸಾಧನೆ ಮಾಡಡಂದ್ ನಲ್ಲಾಮೆ ಬೈಂದನುಂಡ್ ಚೇಂದಿರ ಲೋಕನಾಥ್ ಪ್ರಕಾಶ್ ಪಿಂಜ ಸೋಮಣ್ಣ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900027-0049. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಪಿಂಜ ಜಿಲ್ಲಾ ಪಂಚಾಯತ್ ನಿರ್ದಿಷ್ಟ ವ್ಯಾಪ್ತಿಲುವಪ್ಪ ಏದೇ ಒಂದು ದೂರನ 90 ದಿನತ್ರ ಒಳಲ ಸರಿಯಾನ ರೀತಿಲು ತೀಪಕ್ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರ ಸಹಕಾರಿ ಆಯ್ತಂದು ಮೈಸೂರು ವಿಭಾಗೀಯ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರದ ಮುಖ್ಯಸ್ಥ ಕೆ ಕರಿಯಪ್ಪ ಅರಿಚಿಟಿತು. ಮಡಿಕೇರಿ ತಾಲೂಕು ಪಂಚಾಯಿತಿ ಕಚೇರಿಲ್ ಮಡಿಕೇರಿ ತಾಲೂಕು ಪಂಚಾಯತ್ ವ್ಯಾಪ್ತಿರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಡ ಕೂಡ ನಡೆದ ಸಂವಾದ ಕಾರ್ಯಕ್ರಮತ್ ಇವು ತಕ್ಕ ಪರಂದತ್. ಸರ್ಕಾರದ ಮಟ್ಟತ್ ಗ್ರಾಮೀಣಾಭಿವೃದ್ಧಿ ಪಿಂಜ ಪಂಚಾಯತ್ ರಾಜ್ ಇಲಾಖೆ ಸಾರ್ವಜನಿಕಂಕ್ ಏದೇ ಒಂದು ತೊಂದರೆ ಆಕತನಕ್ಕೆ ಆಯಂಡ್ ತೊಂದರೆ ತಾಪತ್ರೆತನ ನೀಸುವ ಕಾಯ್ತು ಈ ಪ್ರಾಧಿಕಾರತನ ಮಾಡಿತ್ತಂದು ಇವು ಅಣ್ಣಚಿ. ಪೊನ್ನಂಪೇಟೆ 66/11 kV ವಿದ್ಯುತ್ ವಿತರಣಾ ಕೇಂದ್ರತಂಜ ಪೊರಮೆ ಪುಪ್ಪ ಫೀಡರ್ಲ್ ತುರ್ತಾಯ್ತು ಕೆಲಸ ಉಳ್ಳಾನುಂಡ್. ನಾಳೆಯೂ ಶ್ರೀಮಂಗಲ 33/11 kV ವಿದ್ಯುತ್ ವಿತರಣಾ ಕೇಂದ್ರತಂಜ ಪೊರಮೆ ಪುಪ್ಪ ಫೀಡರ್ಲ್ ಪೊಲಾಕ 10 ಗಂಟೆಲಿಂಜ ಮಜ್ಜನತ್ರ ಮೇದ 3 ಗಂಟೆಗತ್ತನೆ ಕರೆಂಟ್ ಕೊಡಪನ ನಿಪ್ಪುಚಿಡುವ. ಇಂಡ ಮಾರಿಪತ್ ಮಾಯಮುಡಿ ತಿತ್ತಿಮತಿ ದೇವರಪುರ ಹೆಬ್ಬಾಲೆ ಕೋಣನಕಟ್ಟೆ ಬೇಗೂರು ನಡಿಕೇರಿ ಮುಗುಟಗೇರಿ ನಾಲ್ಕೇರಿ ಹರಿಹರ ಕೋತೂರು ಚೂರಿಕಾಡು ಟೀಶೆಟ್ಟಿಗೇರಿ ನೆಮ್ಮಲೆ ಬಿರುನಾಣಿ ತೆರಾಲು ಪೂಕೊಳ ಪೊರಾಡು ಬಾಡಗರಕೇರಿ ಕೂಡುನನಕ್ಕೆ ಸುತ್ತಮುತ್ತ ಜಾಗದ ಕರೆಂಟ್ ಇಪ್ಪಲೆ. ಸಾರ್ವಜನಿಕಂಗ ಸಹಕಾರ ತರುಣೊಂದು ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೂಟಂಡಿತು. ವಿಶ್ವ ಪರಿಸರ ದಿನ ದಂಡಾರ್ಥ ಇರುವ ದಂಡ ಇಂಡಮಾರಿಪತ್ ಒಂದೇ ಒಂದು ಭೂಮಿ ವಿಷಯತರ ಮೀದ ನಾಳೆ ಪೊಲಾಕ 10:30 ಪ್ರೈಮರಿ ಪಿಂಜ ಹೈಸ್ಕೂಲ್ ಮಕ್ಕಕ್ಕ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಡಗು ಪ್ರಾದೇಶಿಕ ಕಚೇರಿರ ಅದನಲ್ ಮಡಿಕೇರಿರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೈಸ್ಕೂಲ್ ಪ್ರಬಂಧ ಪಿಂಗ ಚಿತ್ರಕಲೆ ಪೈಪೋಟಿನ ಏರ್ಪಾಡು ಮಾಡಿ ತಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿಯ ಪರಿಸರಾಧಿಕಾರಿ ಪಿ ಕೆ ಉಮಾಶಂಕರ್ ಅರಿಚಿಟಿತ್. ಕೊಡಗು ಜಿಲ್ಲಾ ಹಾಪ್ಕಾಂಸರ ಅದನೆಲ್ ತೋಟಗಾರಿಕಾ ಇಲಾಖೆಯ ಕೂಡುಕೂಟತ್ ಮಡಿಕೇರಿಯ ಹಾಪ್ಕಾಂಸ್ ಆವರಣತ್ ನಾಳೆಂಜ ಈ ತಿಂಗ ನಾಳಂಕೆ ಆರಂಗತ್ತನೆ ಮಾವು ಮೇಳ ಏರ್ಪಾಡು ಮಾಡಿ ತಂದು ಹಾಪ್ಕಾಂಸರ ಅಧ್ಯಕ್ಷ ಬಿದ್ದಾಟಂಡ ರಮೇಶ್ ಶಂಗಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಅರಿಚಿಟಿತ್. ಜಿಲ್ಲಾಡಳಿತ ನೆಹರು ಯುವ ಕೇಂದ್ರ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ಜಿಲ್ಲಾ ಯುವ ಒಕ್ಕೂಟ ಮಡಿಕೇರಿ ಸೋಮವಾರಪೇಟೆ ಪಿಂಜ ವಿರಾಜಪೇಟೆ ತಾಲೂಕು ಯುವ